ಆಕಾಶವಾಣಿ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ಹಲೋ ಆಕಾಶವಾಣಿನ ಸಿರಿ ತೋಟಗಾರಿಕೆ ಇಂದಿನ ಈ ಫೋನಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಜೈವಿಕ ಕೇಂದ್ರಗಳಿಂದ ದೊರಕುವ ಸೇವಾ ಸೌಲಭ್ಯಗಳು ಈ ವಿಷಯ ಕುರಿತಂತೆ ನೇರ ಪ್ರಸಾರದಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ ವಿಷಯ ತಜ್ಞರಾದ ಬೆಂಗಳೂರು ಹುಳಿಮಾವು ಜೈವಿಕ ಕೇಂದ್ರದ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಶ್ರೀ ಕೃಷ್ಣಮೂರ್ತಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರೀತಿಯ ಕೇಳುವರಿಗೆಲ್ಲ ಶುಭ ಸಂಜೆ, ನಮಸ್ಕಾರಗಳು. ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬೆಂಗಳೂರಿನ ಹುಲಿಮಾವು ಜೈವಿಕ ಕೇಂದ್ರದ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಶ್ರೀ ಕೃಷ್ಣಮೂರ್ತಿ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ನಿಮಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕೇಳುಗರು ಕರೆಯನ್ನು ಮಾಡ್ತಾರೆ, ತಾವು ದಯವಿಟ್ಟು ಅವರ ಒಂದು ಕರೆಗಳಿಗೆ ಸೂಕ್ತ ಉತ್ತರಗಳನ್ನು ನೀಡಬೇಕಾಗತ್ತೆ. ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2237047477, 2237047488 ಮತ್ತು 2237049999. ಎಸ್ಟಿಡಿ ಸಂಖ್ಯೆ 080. ಕೇಳುಗರೆ, ಕಾಲಾವಕಾಶ ಕೇವಲ 30 ನಿಮಿಷಗಳು ಇರುವುದರಿಂದ ಆದಷ್ಟು ಬೇಗ ಬೇಗನೆ ತಾವು ಪ್ರಶ್ನೆಗಳನ್ನು ಕೇಳಿ ಬೇಗ ಬೇಗನೆ ಉತ್ತರಗಳನ್ನು ಪಡ್ಕೊಂಡ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಮ್ಮ ಕೇಳುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಕೃಷ್ಣಮೂರ್ತಿ ಅವರೇ, ಮೊದಲನೇದಾಗಿ ಈ ಸಮಗ್ರ ಜೈವಿಕ ಕೇಂದ್ರಗಳು ಅಂದ್ರೇನು, ಇವು ಎಲ್ಲೆಲ್ಲಿದ್ದಾವೆ, ಏನು ಇದರ ಒಂದು ಕಾರ್ಯಚಟುವಟಿಕೆ ಬಗ್ಗೆ ನಮ್ಮ ಕೇಳುವವರಿಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸಿಕೊಡಿ. ಒಳ್ಳೆಯದು. ಹೆಸರು ಹೇಳ ಹಾಗೆ ಸಮಗ್ರ ಜೈವಿಕ ಕೇಂದ್ರಗಳು ಅಂದ್ರೆ ಆರೋಗ್ಯಕರ ಕೃಷಿಗೆ, ಸಮಗ್ರ ಕೃಷಿಗೆ ಮತ್ತೆ ಸುಸ್ಥಿರ ಕೃಷಿಗೆ ಬೇಕಾದಂತಹ ಪರಿಕರಗಳು ಮತ್ತೆ ಸೇವಾ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಉದ್ದೇಶದಿಂದಲೇ ಈ ಸಮಗ್ರ ಜೈವಿಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ರಾಜ್ಯದಲ್ಲಿ ಒಟ್ಟು 6 ಕಡೆ ಸಮಗ್ರ ಜೈವಿಕ ಕೇಂದ್ರಗಳಿದ್ದಾವೆ. ಒಂದು ಬೆಂಗಳೂರಿನ ಹುಳಿಮಾವು, ಮತ್ತೆ ಹಾಗೇನೆ ಬೀದರ್ನಲ್ಲಿದೆ, ಆಮೇಲೆ ಶಿವಮೊಗ್ಗ, ಮತ್ತೆ ಬೆಳಗಾವಿ, ದಾವಣಗೆರೆ ಮತ್ತೆ ಮೈಸೂರು. ಒಟ್ಟು 6 ಜೈವಿಕ ಕೇಂದ್ರಗಳು ಸದ್ಯ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇಲ್ಲಿ ರೈತರಿಗೆ ಏನೇನು ಸೌಲಭ್ಯಗಳು ದೊರೆಯುತ್ತೆ ಅಂತ ತಾವು ಹೇಳ್ತೀರಾ? ಇಲ್ಲಿ ರೈತರು, ಸಾರ್ವಜನಿಕರು, ನಗರ ಪ್ರದೇಶದ ನಾಗರಿಕರು, ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಈ ಪರಿಕರಗಳು ಮತ್ತೆ ಸೇವೆಗಳು ಒದಗಿಸಬೇಕನ್ನೋದು ಇದರ ಮುಖ್ಯ ಉದ್ದೇಶ. ಈಗ ನಮ್ಮ ಎಲ್ಲಾ ಈ ಸಮಗ್ರ ಜೈವಿಕ ಕೇಂದ್ರಗಳಲ್ಲಿ ಉತ್ತಮ ಗುಣಮಟ್ಟದ ಅಂಗಾಂಶ ಕೃಷಿ ಉತ್ಪಾದನೆ ಮಾಡಲಿಕ್ಕೆ ಸೌಲಭ್ಯಗಳಿದ್ದಾವೆ. ವಿಶೇಷವಾಗಿ ಯಾವ ಸಸ್ಯಗಳನ್ನು ಉತ್ಪಾದನೆ ಮಾಡ್ತಾರೆ? ಈಗ ಸದ್ಯಕ್ಕೆ ಕಮರ್ಷಿಯಲ್ ವಾಣಿಜ್ಯಿಕ ಪ್ರಮಾಣದಲ್ಲಿ ನಾವು ಬಾಳೆಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಬೇರೆ ತರದ ಅಲಂಕಾರಿಕ ಗಿಡಗಳನ್ನ ಮತ್ತೆ ಬೇರೆ ಬೇರೆ ವಾಣಿಜ್ಯಿಕವಾಗಿ ಯಾವ್ಯಾವ ಗಿಡಗಳನ್ನು ಮಾಡಲಿಕ್ಕೂ ಕೂಡ ನಮ್ಮ ತಂತ್ರಜ್ಞಾನ ಲಭ್ಯವಿದೆ. ರೈತರಿಂದ, ಸಾರ್ವಜನಿಕರಿಂದ ಬೇಡಿಕೆ ಬಂದ್ರೆ ಅವುಗಳನ್ನು ಕೂಡ ಉತ್ಪಾದನೆ ಮಾಡಿ ಒದಗಿಸಲಿಕ್ಕೆ ಕೇಂದ್ರಗಳು ಸಿದ್ಧವಿದ್ದಾವೆ. ಈ ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಯಾರು ತಮ್ಮ ಹೆಸರು? ಚಂದ್ರ ಅಂತ ಸರ್, ದೊಡ್ಡ ಹುಬ್ಬಳ್ಳಿ ಮಂಡ್ಯ ತಾಲೂಕು ಲಿಕರೆ ಕೊಪ್ಪ ಗ್ರಾಮ. ತಮ್ಮ ಪ್ರಶ್ನೆ ಸರ್? ಬಾಳೆ ಕಸಿ ಗಿಡಗಳು ಸಿಗುತ್ತಾ ಸರ್? ಹೌದು, ನೀವು ಜೈವಿಕಕ್ಕೆ ಹುಳಿಮಾವಿನಲ್ಲಿ ಸಿಗುತ್ತೆ, ಬೆಂಗಳೂರಿನಲ್ಲಿ ಹುಳಿಮಾವಿನಲ್ಲಿ ಬಾಳೆಗಿಡ ಸಿಗುತ್ತೆ, ಅಲ್ಲಿ ನೀವು ತಗೊಳ್ಬಹುದು. ಇಲ್ಲಾಂದ್ರೆ ನಿಮಗೆ ಮಂಡ್ಯ, ಮೈಸೂರಿನಿಂದ ಬನ್ನೂರು ಮಳವಳ್ಳಿ ಹೋಗೋ ರೋಡಲ್ಲಿ ರಂಗಸಮುದ್ರ ಅಂತ ಒಂದು ಪ್ರದೇಶದ ಹೆಸರು ಕೇಳಿರ್ಬೋದು ನೀವು. ಅಲ್ಲೂ ಕೂಡ ಒಂದು ಜೈವಿಕ ಕೇಂದ್ರ ಇದೆ, ಅಲ್ಲೂ ಕೂಡ ನಿಮಗೆ ಬಾಳೆ ಅಂಗಾಂಶ ಕೃಷಿ ಬಾಳೆ ಸಸಿಗಳು ಸಿಗ್ತವೆ. ಈ ಎರಡು ತೆಂಗು ಕೂಡ ನಿಮಗೆ ರಂಗಸಮುದ್ರದಲ್ಲಿ ಸಿಗುತ್ತೆ. ನೀವು ಮಂಡ್ಯದಲ್ಲಿ, ಮೈಸೂರಿನಲ್ಲಿ ಯಾವುದೇ ತೋಟಗಾರಿಕೆ ಇಲಾಖಾ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಸಿಗುತ್ತೆ. ಸಮಗ್ರ ಜೈವಿಕ ಕೇಂದ್ರ ಮಾತ್ರ ಅಲ್ಲ, ತೋಟಗಾರಿಕೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಫಾರ್ಮ್ಸ್, ನರ್ಸರಿ ಎಲ್ಲಿದ್ದಾವೆ ಅಲ್ಲೆಲ್ಲ ನಿಮಗೆ ತೆಂಗಿನ ಗಿಡಗಳು ಕೂಡ ಸಾಕಷ್ಟು ಇದೆ. ಡಾಕ್ಯುಮೆಂಟ್ ಈಗ ನೀವು ಅಲ್ಲಿ, ನೀವು ಈಗ ನಿಮ್ಮ ತಾಲೂಕು ಯಾವ ತಾಲೂಕು ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಸಂಪರ್ಕ ಮಾಡಿ ಸ್ಕೀಮಲ್ಲಿ ಸಬ್ಸಿಡಿ ತಗೊಳ್ಬೇಕಿತ್ತು ಅಂದ್ರೆ ಡಾಕ್ಯುಮೆಂಟ್ ಅನ್ನು ಕೊಡಬೇಕಾಗುತ್ತೆ. ಇಲ್ಲ ನೀವು ನೇರವಾಗಿ ನಾವು ಖರೀದಿ ಮಾಡ್ತೀವಿ ಅನ್ನಂಗಿತ್ತು ಅಂದ್ರೆ ಆ ಫಾರ್ಮ್ ಅಲ್ಲಿ ನಿಮಗೆ ಹತ್ತಿರದಲ್ಲಿ ಯಾವುದೇ ತೋಟಗಾರಿಕೆ ಇಲಾಖೆ ನರ್ಸರಿ ಇದೆ, ಅಲ್ಲಿಗೆ ಹೋಗಿ ನೇರವಾಗಿ ಅವರಿಗೆ ಹಣ ಪಾವತಿ ಮಾಡಿಬಿಟ್ಟು ರಸೀದಿ ತಗೊಂಡು ಬಂದು ತದನಂತರ ನೀವು ಸಬ್ಸಿಡಿ ಪಡ್ಕೊಳ್ಬಹುದು. ಇತ್ತು ಅಂದ್ರೆ ಆ ತಾಲೂಕು ತೋಟಗಾರಿಕೆ ಅಧಿಕಾರಿಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಸಬ್ಸಿಡಿ ಇಲ್ಲ, ನೀವು ಕೊಂಡ್ಕೊಳ್ಬೇಕಾದ್ರೆ ಪೂರ್ತಿ ದುಡ್ಡು ಕೊಟ್ಟೆ ತಗೊಳ್ಬೇಕು, ತದನಂತರ ಸಬ್ಸಿಡಿಗೆ ನೀವು ಬೇರೆ ಅಪ್ಲೈ ಮಾಡ್ಬೇಕು. ಆಯಾ ತಾಲೂಕು ಅಧಿಕಾರಿ ಹತ್ರ ನೀವು ಹೇಳಿದ್ರೆ ಯಾವ ಡಾಕ್ಯುಮೆಂಟ್ ಕೊಡ್ಬೇಕಂತ ಅವ್ರು ಹೇಳ್ತಾರೆ, ಅಲ್ಲಿ ನೀವು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸಬ್ಸಿಡಿ ಸಹಾಯಧನಕ್ಕೆ.

ನೇರ ಪ್ರಸಾರದಲ್ಲಿ ಭಾಗವಹಿಸಿ ಮಾತನಾಡಿದ ತಜ್ಞರು ಬೆಂಗಳೂರು ಹುಳಿಮಾವು ಜೈವಿಕ ಕೇಂದ್ರದ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಶ್ರೀ ಕೃಷ್ಣಮೂರ್ತಿ ಅವರು. ಆಕಾಶವಾಣಿ ಹಾಸನ ಎಫ್ಎಂ. ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:20 ಭಕ್ತಿ ರಚನೆಗಳ ಕಾರ್ಯಕ್ರಮ ಗೀತಸುಧಾ. 6:30 ರಸವಾರ್ತೆಯನ್ನ ಕೇಳಲಿದ್ದೀರಿ. 6:51 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಕಾಫಿ, ಭತ್ತ ಹಾಗೂ ಅಡಿಕೆ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಅರಕಲಗೂಡು ತಾಲೂಕು ಮತ್ತಾರ ಗ್ರಾಮದ ಪ್ರಗತಿಪರ ಕೃಷಿಕ ಎಂವಿ ಕುಮಾರ್ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:21 ಮತ್ತು 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಇಂದು ರಾತ್ರಿ 9:00 ಕ್ಷಿತಿಜ ಲಿಟ್ರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಡಾ ಎಚ್ ಎಲ್ ಪುಷ್ಪ. ಇಂದು ರಾತ್ರಿ 10:00 ಜನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜನಪದ ಸಂಪದ ಕಲಾವಿದರ ಜೊತೆ ಮಾತುಕತೆ ಹಾಗೂ ಅವರ ಸಂಗೀತ ಆಧರಿಸಿದ ಕಾರ್ಯಕ್ರಮವನ್ನು ಕೇಳಬಹುದು. ಭಾಗವಹಿಸುತ್ತಾರೆ ಹಿರಿಯ ಜನಪದ ಕಲಾವಿದ ಡಾ ರಾಮು ಮೂಲಗಿ. ನಂತರ ಸಂಬಾಳವಾದನ ಮಹಾಂತೇಶ ಹನುಮಂತಪ್ಪ ಹೂಗಾರ ಹಾಗೂ ಸಂಗಡಿಗರಿಂದ. ಆನಂತರ ಗೀಗಿ ಪದಗಳು ಹೆಬ್ಬಾಳದ ಫಕೀರವ್ವ ಗುಡಿಸಾಗರ ಮತ್ತು ಸಂಗಡಿಗರಿಂದ. ತದನಂತರ ತತ್ವ ಪದಗಳು ತುಮ್ಮರಗುದ್ದಿಯ ಮರೆಪ್ಪದಾಸರ ಮತ್ತು ತಂಡದವರಿಂದ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಚಿಂತನ ಅಯ್ಯಪ್ಪಯ್ಯ ಹುಡ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮ. 6:45 ರೈತರಿಗೆ ಸಲಹೆ ಬಿತ್ತರವಾಗಲಿದೆ. 6:50 ಭಾವಗೀತೆಯನ್ನು ಕೇಳಬಹುದು. ನಾಳೆ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ. ಪ್ರಾಯೋಜಕರು ಯೋಜನಾ ನಿರ್ದೇಶಕರು ಆರ್ಸಿಎಚ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರದ ಪ್ರಾಯೋಜನೆಯಲ್ಲಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಆಲಿಸಬಹುದು. ನಾಳೆ ಬೆಳಗ್ಗೆ 9:05 ಗೀತವೈವಿಧ್ಯ ಕಾರ್ಯಕ್ರಮ ಸುಮಧುರ. 9:30 ಭಾವಗೀತೆಗಳನ್ನು ಕೇಳಬಹುದು. 9:45 ಮಿಶ್ರ ಸಂಯೋಜಿತ ವಸ್ತುಗಳು ಮತ್ತು ಅವುಗಳ ಬಲವರ್ಧನೆ ಈ ಕುರಿತು ಭಾಷಣ ಡಾ ಎಚ್ಬಿ ವಿನಯ್ ಅವರಿಂದ. 10:00 ನೇರ ಪ್ರಸಾರದಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮ ಹೊಸ ಗಾನ.